ಹಿಮಾಚಲ ವಿಂಧ್ಯಾದ್ರಿಯು ಸಹ್ಯಾಚಲ ಪೂರ್ವಾದ್ರಿ ನೀಲಗಿರಿ ಸೈರ್ಯದಿ ಧೈರ್ಯದಿ ಚಳಿ ಮಳೆ ಗಾಳಿಗೆ ಎದೆಯೋಟು ಅಚಿರ ಚೈತ್ಯ ಸಿರಿ ಸೈರ್ಯದಿ ಧೈರ್ಯದಿ ಚಳಿ ಮಳೆ ಗಾಳಿಗೆ ಎದೆಯೋಟು ಅಚಿರ ಚೈತ್ಯ ಸಿರಿ ಭಾರತ ಜನ ಗಣರಾಜೋತ್ಸವ ದಿನ ಪ್ರತಿ ವರುಷದಿ ಬಸ ಹರುಷದ ನಂದನ ಸಸ್ಯಾರಿ ಗಾಂಧಿ ನೆಹರು ಜೆ ಪಿ ಸ್ಮರಣೆಯು ಸ್ಫೂರ್ತಿಯ ತಿಳುಮೆಯು ಬ್ರಹ್ಮನದಿ ಗಾಂಧಿ ನೆಹರು ಜೆ ಪಿ ಸ್ಮರಣೆಯು ಸ್ಫೂರ್ತಿಯ ತಿಳುಮೆಯು ಬ್ರಹ್ಮನದಿ ಭಾರತ ಜನ ಗಣರಾಜ್ಯೋತ್ಸವ ದಿನ ಪ್ರತಿ ವರುಷದಿ ಬಸ ಹರುಷದ ನಂದನ ಹೊಗೆಗಳು ನಿತ್ಯದಾಟ ಪಾಠವು

ನಾ ಬಂದಿದೆ ನೋಡಿರೋ